ನಾವು ಬಿತ್ತನೆ ಬೀಜಗಳನ್ನು ಸಹ ಬಹಳ ಮುಖ್ಯವಾಗಿ ಗಮನವಹಿಸಬೇಕಾಗುತ್ತೆ. ಮೊದಲನೇದಾಗಿ ಏನಂದ್ರೆ, ಬಿತ್ತನೆ ಬೀಜಗಳನ್ನು ನಾವು ಕೊಳ್ಳುವಾಗ ಪ್ರಮಾಣಿತ ಸಂಸ್ಥೆಗಳಿಂದ ಆಗಿರ್ಬೋದು, ಸಂಘ ಸಂಸ್ಥೆ ಆಗಿರ್ಬೋದು, ಬೀಜ ಸಂಸ್ಥೆಯಿಂದ ಆಗಿರ್ಬೋದು, ನಾವು ಈ ಬಿತ್ತನೆ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಏನಂದ್ರೆ, ನಾವು ಬಿತ್ತನೆ ಬೀಜಗಳಲ್ಲಿ ಚೀಟಿ ಇರುತ್ತೆ, ಅದರಲ್ಲಿ ಮೊಳಕೆ ಪ್ರಮಾಣ ಯಾವುದಿವರೆಗೆ ಇರುತ್ತೆ, ಎಷ್ಟು ಮೊಳಕೆ ಪ್ರಮಾಣ ಇರುತ್ತೆ, ಅವಧಿ ಮತ್ತು ಚೀಟಿ, ಮತ್ತು ಖರೀದಿಸುವಾಗ ನಾವು ಬಿಲ್ ಸಹ ತಗೊಂಬೇಕು. ನಾವು ಖರೀದಿವಾಗ ಚೀಟಿ ತಗೊಂಬೇಕು ಅವ್ರ ಹತ್ರ, ನಾವು ಬಿತ್ತನೆ ಇಂಥ ಸಂಸ್ಥೆಯಿಂದ ತಗೊಂಡಿದ್ದೀವಿ ಅಂತ ನಮಗೆ ಅಧಿಕೃತವಾಗಿ ಅದು ಇರುತ್ತೆ. ಅದರಿಂದ ನಾವು ಒಳ್ಳೆ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳೋ ರೀತಿ ನಮಗೆ ಖಾತ್ರಿ ಆಗುತ್ತೆ. ಮತ್ತೆ ಎರಡನೇದಾಗಿ, ನಾವು ಕೊಳ್ಳುವಾಗ ಬ್ಯಾಗ್ಗಳು, ಈಗೆಲ್ಲ ಒಂದೊಂದು ಕಂಪನಿಯಿಂದ ಒಂಥರ ಬ್ಯಾಗ್ ಆಕರ್ಷಣೀಯವಾಗಿ ರೈತರಿಗೆ ಬಿಟ್ಟಿರ್ತಾರೆ, ಅದು ಅದನ್ನ ನೋಡಿ ರೈತರು ಮೋಸ ಹೋಗಬಾರದು. ಆಯ್ಕೆ ಮಾಡುವಾಗ ಎಲ್ಲಾ ಒಂದೇ ತರ ಬ್ಯಾಗ್ಗಳನ್ನು ನೋಡಿ ನಾವು ಆಯ್ಕೆ ಮಾಡಿಕೊಳ್ಬೇಕು. ಇದೊಂದು ಬಹಳ ಮುಖ್ಯವಾಗಿರುತ್ತದೆ. ಎಲ್ಲ ಒಂದೇ ರೀತಿ ಇರಬೇಕು, ಮತ್ತು ಮೊಳಕೆ ಪ್ರಮಾಣ ಸಹ ಅದರಲ್ಲಿ ನಿಗದಿಯಾಗಿ ದೃಢಪಡಿಸಿರ್ತಾರೆ ಚೀಟಿಯಲ್ಲಿ, ಆ ತರ ಬ್ಯಾಗ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಒಳ್ಳೆ ಬಿತ್ತನೆ ಬೀಜಗಳನ್ನು ಆಯ್ಕೆ ಮಾಡಿದಂಗೆ ಆಗುತ್ತೆ. ಮತ್ತೆ ಈ ಬಿತ್ತನೆ ಬೀಜಗಳಿಂದ ನಮ್ಗೆ ಏನೇನು ಉಪಯೋಗ ಆಗುತ್ತೆ, ಒಳ್ಳೆ ಬಿತ್ತನೆ ಬೀಜಗಳಿಂದ ನಾವು ಇದು ಮಾಡಬೇಕಾದ್ರೆ, ನಾವು ಬಿತ್ತುವುದರಲ್ಲಿ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ, ಅನುವಂಶದ ತಳಿ ಕಲಬೆರಕೆ ಇರುವುದಿಲ್ಲ, ಮತ್ತೆ ತೇವಾಂಶ ಸಹ ಒಂದೇ ಆಗಿರುತ್ತೆ, ಮತ್ತು ಯಾವುದೇ ಭೌತಿಕ ದೃಢಬಲ ಕೀಟ ಮತ್ತು ರೋಗ ಮುಕ್ತ ಬಾಧೆಯಿಂದ ನಾವು ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಇಲ್ದಕ್ಕಂಥವನ್ನ. ಈ ರೀತಿ ಮಾಡೋದ್ರಿಂದ ಒಳ್ಳೆ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ನಂತರ ಈ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ, ಇತ್ತೀಚಿನ ದಿನಗಳಲ್ಲಿ ನಾವು ರೈತರು ನಾವು ಭೂಮಿಯಲ್ಲಿ ಏನು ಅಂತ ಸತ್ಯನಾಂಶ ನೀರು ಹಿಡಿದುಕೊಳ್ಳುವಾಗಿರ್ಬೋದು, ಈ ಒಂದು 25 ವರ್ಷದಿಂದ ಹೇಳರು ಇಡೀ ಮಣ್ಣಲ್ಲಿ ಕೋಟಿ ಜೀವರಾಶಿ ಅಂತ, ಈ ಇತ್ತೀಚಿನ ದಿನಗಳಲ್ಲಿ ಅದು ಯಾರು ರೈತರು ಎದ್ದಂತ ಹೇಳ್ತಕ್ಕಂತ ಯಾರು ಪರಿಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ಮೊದಲೆಲ್ಲ ಗೊಬ್ಬರ ಜಾಸ್ತಿ ಹಾಕಿ, ಕೆಮಿಕಲ್ಸ್ ಅವು ಇವು ಜಾಸ್ತಿ ಹಾಕಿ ಇರ್ತಕ್ಕಂತ ಜೀವಕೋಶಗಳು ನಾವೇ ನಾಶ ಮಾಡಿಬಿಟ್ಟಿದೀವಿ. ಹಾಗಾಗಿ ನಾವು ಇತ್ತೀಚಿನ ಬೀಜಗಳಿಗೆ ರೋಗಗಳು ಜಾಸ್ತಿ ಬರುತ್ತೆ ಬೆಳೆಗಳಿಗೆ. ಅದಕ್ಕೋಸ್ಕರ ನಾವು ಬಿತ್ತನೆ ಬೀಜಗಳಿಗೆ ಬೀಜೋಪಚಾರ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಸರಿಗ, ಬಿತ್ತನೆ ಬೀಜವನ್ನ ಆಯ್ಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಬಾಹ್ಯ ಪರೀಕ್ಷೆ ಏನಾದ್ರೂ ನಾವು ಮಾಡ್ಬೇಕಾಗತ್ತಾ? ಹೇಗೆ ಅಂದ್ರೆ, ಕಾಳು ಯಾವ ತರ ಇದೆ ಮತ್ತೆ ಹೇಗೆ ಏನು? ಈಗ ಪ್ಯಾಕೆಟ್ ಎಲ್ಲ ಅವ್ರು ಕೊಡ್ತಾರೆ, ನಿಜ, ಅದನ್ನ ಓಪನ್ ಮಾಡಿ ಯಾವ ತರ ಇದೆ ಬೀಜ ಮಾಡ್ಬೇಕಾಗುತ್ತೆ ಸರ್. ನಾವು ಬಿತ್ತನೆ ಬೀಜಗಳನ್ನು ನಾವು ಮರಳಲ್ಲಾಗ್ಲಿ, ನಾವು 50 ಬೀಜಗಳನ್ನು ನಾವು ನೆಟ್ರೆ ಅದರಲ್ಲಿ ಮೊಳಕೆ ಪ್ರಮಾಣ ನಮಗೆ ರೈತರಿಗೆ ಒಂದೇ ವಾರದಲ್ಲಿ ಗೊತ್ತಾಗುತ್ತೆ. ಮೇವಿನ ಜೋಳ ಆದ್ರೆ ಅದೇನು 5 ದಿನದಲ್ಲಿ ನಮಗೆ ಎಷ್ಟು ಪ್ರಮಾಣ ಅಂತ ಗೊತ್ತಾಗ್ಬಿಡುತ್ತೆ. 7 ದಿನದಲ್ಲಿ ಎಲ್ಲಾ ಬೀಜಗಳ ಪ್ರಮಾಣ ನಾವು ಎಲ್ಲ ತಿಳಿಬಹುದಾಗುತ್ತೆ 7 ದಿನದಲ್ಲಿ. ಹಂಗಾಗಿ ನಾವು ಮರಳಲ್ಲಿ ಹಾಕಿದ್ರೆ ಬಹಳ ಉತ್ತಮ ಆಗುತ್ತೆ, ಇದು ರೈತರಿಗೆ ಭಾರಿ ಸರಳವಾದ ವಿಧಾನ ಆಗಿರುತ್ತೆ. ಎಲ್ಲ ಮೊಳಕೆ ಪರೀಕ್ಷೆ ಯಾವ ರೀತಿ ಮಾಡಬೇಕು ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಮೊಳಕೆ ಪರೀಕ್ಷೆ ಸರ್ ಬಿಟ್ವೀನ್ ಪೇಪರ್ ಅಂತ ನಮ್ಮಲ್ಲಿ ಮಾಡ್ತಾರೆ, ಅದು ರೈತರಿಗೆ ಎಕ್ಸ್ಪೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಜರ್ಮಿನೇಷನ್ ಪೇಪರ್ ಅದಕ್ಕೆಲ್ಲ ತಗಲ ವೆಚ್ಚ ಜಾಸ್ತಿ ಆಗುತ್ತೆ ರೈತರಿಗೆ, ಅದು ಎಕ್ಸ್ಪೆನ್ಸ್ ಆಗುತ್ತೆ. ಹಂಗಾಗಿ ನಾವು ರೈತರಿಗೆ ಮರಳಲ್ಲೇ ಹಾಕಿ ನಾವು ಬಿತ್ತನೆ ಬೀಜಗಳು ಒಂದು 50 ಸೀಡ್ಸ್ ಹಾಕಿದ್ರೆ ಅವರಿಗೆ ಇಷ್ಟು ಪರ್ಸೆಂಟ್ ಅಂತ ಜರ್ಮಿನೇಷನ್ ಗೊತ್ತಾಗುತ್ತೆ ಸರ್. ಅವರಿಗೆ ಈಸಿ ಆಗುತ್ತೆ ಎಷ್ಟು ಪ್ರಮಾಣ ನಾವು ಬಿತ್ತಬಹುದು, ಆ ಮೊಳಕೆ ಪ್ರಮಾಣ ನೋಡಿ ಅವರು ಬಿತ್ತನೆ ಎಷ್ಟು ಕೆಜಿ ಬೇಕಾಗುತ್ತೆ ಅಂತ ಅವ್ರು ನಿರ್ಧಾರ ಕೈಗೊಳ್ಬಹುದು ಸರ್. ಕನಿಷ್ಠ ಎಷ್ಟಿರ್ಬೇಕು ಸರ್ ಬಿತ್ತನೆ ಬೀಜದ ಮೊಳಕೆ ಪ್ರಮಾಣ ಅಂತಂದ್ರೆ? ಬೆಳೆಯಿಂದ ಬೆಳೆಗೆ ವೇರಿ ಇರುತ್ತೆ ಸರ್. ಮೇಜ್ ಅಲ್ಲ ಆದ್ರೆ 90 ಇರುತ್ತೆ ಸರ್, ಬೇರೆಲ್ಲ 85% ಇರುತ್ತೆ ಸರ್ ಎಲ್ಲಾ ಬೆಳೆಗಳಲ್ಲಿ. ಇದು ಕನಿಷ್ಠ ಕನಿಷ್ಠ. ಮೊದಲೆಲ್ಲ ಹಿಂದೆ ಎಲ್ಲ ಮಾಡಲ್ಲ ಸರ್, ರೈತರೆಲ್ಲ ಕೆಳಗಡೆ ನೀರ್ ಅಂಡ ಇಡರಲ್ಲ ಸರ್, ಅದರಲ್ಲಿ ಕೆಳಗಡೆ ಮರಳು ಹಾಕಿ ಅದರಲ್ಲಿ ರಾಗಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಬೀಜಗಳನ್ನ ಹಾಕಿ ಅದ್ರ ಮೊಳಕೆ ಪ್ರಮಾಣ ನೋಡಿ ಬಿತ್ತನೆ ಕೈಗೊಳ್ಳರು ಹಿಂದಿನ ಕಾಲದಲ್ಲಿ. ಈಗಿನ ರೈತರು ಅದನ್ನೆಲ್ಲ ಕೈ ಬಿಟ್ಟು ಬಿಟ್ಟಿದ್ದಾರೆ. ಹಂಗಾಗಿ ಅದನ್ನು ಹಳೆ ಪದ್ಧತಿ ಮಾಡ್ಕೊಂಡ್ರೆ ಬಹಳ ಈಸಿ ಆಗುತ್ತೆ. ಮೊದಲು ಸೆಲೆಕ್ಷನ್ ಆಗ್ಲಿ, ರೈತರು ಹೆಂಗ ಎಲ್ಲಾ ಗಿಡಗಳಲ್ಲಿ ನೋಡಿ ಒಳ್ಳೆ ಸೆಲೆಕ್ಷನ್ ಮಾಡಿ ಆಹಾರ ಬೇಯಿಸ್ತಿರಲ್ಲ ಸರ್, ಮೇಲೆ ಹೊಗೆ ಆಡತಕ್ಕಂತ ಇದರಲ್ಲಿ ಮೊದಲೆಲ್ಲ ಒಳ್ಳೆ ಕಾಳು ಬೇರ್ಪಡಿಸಿದ್ರೆ ಹಂಗೆ ಕಟ್ಟಿ ನೆಕ್ಸ್ಟ್ ಇದರಲ್ಲಿ ಸೀಸನ್ ಅಲ್ಲಿ ಮೊಳಕೆ ಆಗಿ ಬಿತ್ತನೆಗೆ ಉಪಯೋಗಿಸ್ತಾರೆ ಸರ್. ಹೊಗೆ ಆಡೋ ಜಾಗದಲ್ಲಿ ಸ್ವಲ್ಪ ಅಂದ್ರೆ ಅವರೇ ಬೆಳೆದಿರುವಂತಹ ಬೆಳೆಯಿಂದ ಬಿತ್ತನೆಗಾಗಿ ಕಾಳನ್ನ ಆಯ್ಕೆ ಮಾಡುವಾಗ ಈ ವಿಧಾನ ಎಲ್ಲ ಅನ್ಸರ್? ಹೌದು ಸರ್. ಅಲ್ವಾ, ಈಗ ಅಷ್ಟೇ ಸರ್, ಈ ರೈತರ ಗುಣಮಟ್ಟ ಬೀಜಗಳು ಸಿಗೋದು 15-20% ಅಷ್ಟೇ, ಮಿಕ್ಕಿರೋ 75-80% ಬೇರೆ ಕಂಪನಿಗಳಿಂದ ಬಂದಿರಬಹುದು, ಸ್ವಂತ ಆಯ್ಕೆ ಆಗಿರ್ಬೋದು. ಅದರಿಂದನೇ ಪೂರ್ತಿ ಪ್ರಮಾಣದಲ್ಲಿ ಪ್ರಾಮಾಣಿತ ಬೀಜ ರೈತರಿಗೆ ಅಡಗ್ತಿಲ್ಲ ಈಗಲೂ. ಹಂಗಾಗಿ ರೈತರಿಗೆ ಗುಣಮಟ್ಟದ ಬೀಜ ಬಹಳ ಕಡಿಮೆ ಇದರಲ್ಲಿ ದೊರೆಯುತ್ತೆ. ಈಗ ಅವರೇ ಇಟ್ಕೊಂಡಿರುವಂತಹ ಬೀಜ ಆದ್ರೂ ಸರಿನೆ, ಅದನ್ನ ಮೊಳಕೆ ಮಾಡೇನೆ ಆಮೇಲೆ ಬಿತ್ತನೆ ಮಾಡಬೇಕು ಅಂತ ಹೇಳ್ತೀರಾ? ಒಳ್ಳೆ ಹೌದು ಸರ್. ಏನ ಕೇಳ್ತಿದೀವಿ ಸರ್, ಇದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಬೇರೆ ಖರ್ಚೆಲ್ಲ ಮೊಳಕೆ ಪ್ರಮಾಣ ಬಿತ್ತನೆ ಬೀಜದಲ್ಲಿ ಅವಲಂಬಿತವಾಗಿರುತ್ತದೆ. ಗೊಬ್ಬರ ಆಗಿರ್ಬೋದು, ಲೇಬರ್ ಆಳಾಗಿರ್ಬೋದು, ಎತ್ತಿನ ಬೇಸಾಯದಾಗಿರ್ಬೋದು, ಎಲ್ಲಾ ಖರ್ಚು ಬಿತ್ತನೆ ಬೀಜ ಮೇಲೆ ನಿರ್ದಿಷ್ಟವಾಗಿರೋದ್ರಿಂದ ಮೊಳಕೆ ಪ್ರಮಾಣ ನೋಡಿ ಬಿತ್ತನೆ ಮಾಡಿದ್ರೆ ರೈತರಿಗೆ ಬಹಳ ಒಳ್ಳೇದಾಗುತ್ತೆ ಸರ್. ಇತ್ತೀಚಿನ ದಿನಗಳಲ್ಲಿ ಕನಿಷ್ಠ ತಾವು ಹೇಳಿದ್ರೆ 85-90 ಇರಲೇಬೇಕು ಅಂತ ಹೇಳಿ. ಒಂದು ವೇಳೆ 60-70 ಬಂದ್ರೂ ಕೂಡ ಅಂತ ಬೀಜವನ್ನ ಬಿತ್ತನೆಗೆ ಬಳಕೆ ಮಾಡಬಹುದಾ? ಮಾಡಬಹುದು ಸರ್. ಅದೇ ಮೊಳಕೆ ಪ್ರಮಾಣ ನೋಡಿ 1-2 ಕೆಜಿ ಹೆಚ್ಚಿಗೆ ಬಿತ್ತನೆ ಮಾಡಬೇಕಾಗುತ್ತೆ ಸರ್ ಅಂತ ಸಂದರ್ಭದಲ್ಲಿ. ಅದಕ್ಕೋಸ್ಕರ ರೈತರು ನಾವು ಮೊಳಕೆ ಪ್ರಮಾಣನ ಪರೀಕ್ಷಿಸೋದು ಬಹಳ ಮುಖ್ಯವಾಗಿರುತ್ತೆ. ಒಂದು ವೇಳೆ ಮೊಳಕೆ ಕಮ್ಮಿ ಇದ್ರೂ ಶಿಫಾರಸು ಮಾಡಿರೋ ಬಿತ್ತನೆ ಬೀಜದ ಪ್ರಮಾಣಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಒಂದು ಬ್ಯಾಗ್ ಒಂದು 2 ಕೆಜಿ ಜಾಸ್ತಿ ಬಿತ್ತನೆ ಮಾಡಿದ್ರೆ ಸಸ್ಯಗಳ ಸಂಖ್ಯೆ ಅಲ್ಲಿಗೆ ಎಕರೆವಾರು ಮೇಂಟೈನ್ ಮಾಡಬಹುದು ಸರ್. ಬಿತ್ತನೆ ಬೀಜದ ಗುಣಮಟ್ಟ ಹೇಳುವಾಗ ಅದರಲ್ಲಿ ಬಹಳಷ್ಟು ಪ್ಯಾರಾಮೀಟರ್ಸ್ ಹೇಳ್ತಾರೆ. ಹೌದು ಸರ್. ಅಂದ್ರೆ ಗಟ್ಟಿ ಕಾಳುಗಳ ಸಂಖ್ಯೆ ಎಷ್ಟಿರಬೇಕು, ಮತ್ತೆ ಫಾರಿನ್ ಬಾಡೀಸ್ ಅಂದ್ರೆ ಬೇರೆ ಇದಕ್ಕೆ ಸಂಬಂಧಪಟ್ಟಿದ್ದು 1 ಅಥವಾ 2 ಇರಬಹುದು, ಕಲ್ಲು ಮಣ್ಣು ಹೀಗೆ, ಅದನ್ನ ಸ್ವಲ್ಪ ಹೇಳ್ಬೋದಾ ಸರ್? ಏನೇನೆಲ್ಲ ಪರ್ಮಿಸಬಲ್ ಲಿಮಿಟ್ಸ್ ಏನು, ಎಷ್ಟು ಏನೇನೆಲ್ಲ ಇರಬಹುದು ಬೀಜದಲ್ಲಿ ಹೇಳಿ ಸರ್. ಸರ್, ಬಿತ್ತನೆ ಬೀಜ ಅಂದ್ರೆ ಮಿನಿಮಮ್ ಜರ್ಮಿನೇಷನ್ 85% ಇರುತ್ತೆ ಸರ್. ತೇವಾಂಶ ಸೀರಿಯಲ್ಸ್ ಆದ್ರೆ 10-12% ಸೀರಿಯಲ್ ತೇವಾಂಶ ಇರುತ್ತೆ. ಮಿಕ್ಸ್ ಸೀಡ್ಸ್ 2%, ಇತರೆ ಅದರ್ ಫರ್ಮಿಸಬಲ್ ಸೀಡ್ಸ್ ಅಂದ್ರೆ ಬೇರೆ ತಳಿಗಳಿಗೆ ಮಿಕ್ಸ್ ಆಗಿರ್ತಕ್ಕಂಥದ್ದು 5%, ಈ ತರ 2% 1 ಕೆಜಿ ಸರ್. ಅದು ಪರ್ ಕೆಜಿಗೆ 2% ಆಗಿ ಅಷ್ಟು ಇದ್ರೆ ಎಕ್ಸೆಂಪ್ಷನ್ ಕೊಡ್ತೀವಿ ಸರ್. ಎಲ್ಲ ಜಾಸ್ತಿ ಮಿಕ್ಸ್ ಆದ್ರೆ ಅದನ್ನ ನಾವು ಬೀಜ ಅಂತ ಕರೆಯೋದಿಲ್ಲ. ಈ ತರ ಸಾಮಾನ್ಯವಾಗಿ ಬಿತ್ತನೆ ಬೀಜದ ಗಟ್ಟಿ ಕಾಳುಗಳನ್ನ ಆಯ್ಕೆ ಮಾಡೋದಕ್ಕೆ ನೀರಲ್ಲಿ ನೆನೆ ಹಾಕ್ತಾರೆ, ಇಲ್ಲ ಉಪ್ಪು ನೀರಿನ ದ್ರಾವಣದಲ್ಲಿ ಬಿತ್ತನೆ ಬೀಜವನ್ನ ನೆನೆಸಿ ಗಟ್ಟಿ ಕಾಳುಗಳನ್ನ ಆಯ್ಕೆ ಮಾಡ್ತಾರೆ. ಇದು ಸರಿಯಾದಂತಹ ವಿಧಾನ ಅಂತೀರಾ? ಮಾಡೋದೇ ಆದ್ರೆ ಯಾವ ರೀತಿ ಮಾಡಬೇಕು ಅಂತ ಸರ್? ಇದು ಭತ್ತದಲ್ಲಿ ಉಪ್ಪಿನಲ್ಲಿ ಬೀಜೋಪಚಾರ ಮಾಡ್ತಾರೆ ಸರ್. ಯಾವ ರೀತಿ ಅಂದ್ರೆ 4 ಲೀಟರ್ಗೆ 1 ಲೀಟರ್ ಅಷ್ಟು ಉಪ್ಪು ಹಾಕಿ ಅದನ್ನ ಸರಿಯಾಗಿ ಪ್ರಮಾಣದಲ್ಲಿ ಚೆನ್ನಾಗಿ ಕಲಿಸಿ ನಾವು ಬಿತ್ತಬೇಕಾದ್ರೆ ಮುಂಚೆನೆ ಭತ್ತದ ಬೀಜಗಳನ್ನು ಅದರಲ್ಲಿ ಚೆನ್ನಾಗಿ ಕಲಿಸಿ ಹಾಕಿದಾಗ ಜೊಳ್ಳು ಅಂತವೆಲ್ಲ ಇರ್ತಕ್ಕಂತ ಮೇಲ್ ಬರುತ್ತೆ, ಬಿತ್ತನೆಗೆ ಯೋಗ್ಯವಾದಂತವು ಕೆಳಗೆ ತಳದಲ್ಲಿ ಸೇರ್ಕೊಂಡು ನಾವು ಅದನ್ನ ಮೇಲ್ಗಡೆ ಇರ್ತಕ್ಕಂತ ಬೀಜಗಳನ್ನ ಬಿಸಾಡಿ ಕೆಳಗಡೆ ಇರ್ತಕ್ಕಂತ ಮಾತ್ರ ನಾವು ಉಪಯೋಗಿಸಬಹುದು ಸರ್. ಹಿಂಗ್ ಮಾಡಿ ಆಮೇಲೆ ನೀರಿನಲ್ಲಿ ತೊಳೆದು ಒಳ್ಳೆ ನೀರಿನಲ್ಲಿ ತೊಳೆದು ಆಮೇಲೆ ನಾವು ಬಿತ್ತನೆಗೆ ಉಪಯೋಗಿಸಬಹುದು ಸರ್. ಈ ರೀತಿ ಮಾಡೋದ್ರಿಂದ ಮಾತ್ರನಾ ಭತ್ತದಲ್ಲಿ ಎಕ್ಸ್ಪೆಷಲಿ ಭತ್ತದಲ್ಲಿ ಈ ತರ ಮಾಡಬಹುದು ಸರ್. ಬೇರೆ ಬಿತ್ತನೆ ಬೀಜಗಳಿಗೇನು ಇದ್ರ ಅಗತ್ಯ ಇಲ್ಲ ಅಂತೀರಾ? ಅಥವಾ ನೀರಿನಲ್ಲಿ ನೆನೆ ಹಾಕಿ ಜಳ್ಳನ್ನು ತೆಗೆದು ಪ್ರತ್ಯೇಕ ಮಾಡಿ ಗಟ್ಟಿ ಕಾಳನ್ನು ಉಳಿಸ್ಕೊಳ್ಳುವಂತದ್ದು ಬೇರೆ ಬಿತ್ತನೆಯಲ್ಲಿ ಮಾಡಬಹುದು ಸರ್. ಈಗ ಬಿತ್ತನೆ ಮಾಡೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಸರ್, ಜಲ್ದಿ ಮೊಳಕೆ ಪ್ರಮಾಣ ಜಲ್ದಿ ಬರುತ್ತೆ. ಅದು ಮಳೆ ಹಿಂದೆನೆ ಬಿದ್ರೆ ಸರ್, ಮಳೆ ಹಿಂದೆನೆ ಬೀಳಲಿಲ್ಲ ಅಂದ್ರೆ ನಾವು ನೆನೆ ಹಾಕಿರ್ತೀವಲ್ಲ ಸರ್ ಬಿತ್ತನೆ ಕಾಳುಗಳನ್ನು, ಮಳೆ ಬೀಳಲಿಲ್ಲ ಅಂದ್ರೆ ಅದು ಮೊಳಕೆ ಪ್ರಮಾಣ ಕಡಿಮೆ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಸರ್. ಭತ್ತದಲ್ಲಾದ್ರೆ ನಾವು ಮಡಿ ಮಾಡಿ ಇದ್ ಮಾಡ್ತೀವಲ್ಲ ಸರ್, ಹಂಗಾಗಿ ಏನು ತೊಂದರೆ ಆಗೋದಿಲ್ಲ ಭತ್ತದಲ್ಲಿ ಎಕ್ಸ್ಪೆಷಲಿ. ಅಂದ್ರೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಬಿತ್ತನೆ ಬೀಜವನ್ನ ನೀರಲ್ಲಿ ನೆನೆಸಿ ನೆರಳಲ್ಲಿ ಒಣಗಿಸಿ ನಂತರ ಬಿತ್ತೋದು ಒಳ್ಳೇದು ಅನ್ನೋ ತಮ್ಮ ವಿಚಾರ? ಹೌದು ಸರ್. ಫಂಜಿಸೈಡ್ ಸರ್, ಬೇವಿಸ್ಟಿನ ಥೈರಮ್ ಪೌಡರ್ ಅಲ್ಲಿ ನಾವು 1 ಕೆಜಿ ಇದಕ್ಕೆ 2 ಗ್ರಾಮ್ ನಂಗೆ ಮಿಕ್ಸ್ ಮಾಡಿ ನೆರಳಲ್ಲಿ ನೆನೆ ಹಾಕಿ ನಂತರ 1-12 ಗಂಟೆ ಬಿಟ್ಟು ಮಾರನೇ ದಿನ ಬಿತ್ತಿದ್ರೆ ಬಹಳ ಒಳ್ಳೇದು ಸರ್. ಈಗ ಬೀಜವನ್ನ ಉಪಚರಿಸೋ ವಿಧಾನಗಳ ಬಗ್ಗೆ ಬರೋಣ ಸರ್. ಈಗ ಏನಕ್ಕೆ ಬೀಜೋಪಚಾರ ಮಾಡಬೇಕು ಅಂತ ಹೇಳ್ತೀರಿ? ಬೀಜೋಪಚಾರ ಅಂದ್ರೆ ನಾವು ಬಿತ್ತನೆ ಬೀಜಗಳನ್ನು ನಾವು ಬಹುಮುಖ್ಯವಾಗಿ ಈ ಮಣ್ಣಿನಿಂದ ಆಗ್ಬೋದು, ದಾಸ್ತಾನಿನಿಂದ ಬರ್ತಕ್ಕಂಥ ಕೀಟಗಳಾಗಿರ್ಬೋದು, ಬೇರೆ ಬೀಜದಿಂದನೇ ಆಗಿರ್ಬೋದು, ಗೆಡ್ಡೆಯಿಂದ ಬರ್ತಕ್ಕಂಥ ಆಗಿರ್ಬೋದು, ಇವುಗಳನ್ನು ನಾವು ತಡೆಗಟ್ಟುವ ಸಲುವಾಗಿ ನಾವು ಮುಖ್ಯವಾಗಿ ಬೀಜೋಪಚಾರ ಮಾಡಬೇಕಾಗುತ್ತೆ. ಬೀಜೋಪಚಾರದಲ್ಲಿ 2 ವಿಧಾನ ಇದೆ, ಒಂದು ರಾಸಾಯನಿಕ ಬೀಜೋಪಚಾರ, ಇನ್ನೊಂದು ಜೈವಿಕ ಶಿಲೀಂಧ್ರ ನಾಶಕ ಬೀಜೋಪಚಾರ. ನಾವು ಈ ಎರಡು ಹೆಂಗ್ ಮಾಡಬಹುದು ಅಂತ ರೈತರು ಕೇಳಬಹುದು. ಮುಖ್ಯವಾಗಿ ನಾವು ಮೊದಲನೇದಾಗಿ ರಾಸಾಯನಿಕ ಬೀಜೋಪಚಾರ ಮಾಡಬೇಕಾಗುತ್ತೆ. ರಾಸಾಯನಿಕ ಬೀಜೋಪಚಾರ ಅಂದ್ರೆ ನಾವು ಯಾವುದೇ ಕೀಟನಾಶಕ ಆಗಿರ್ಬೋದು, ಕೆಮಿಕಲ್ಗಳಾಗಿರ್ಬೋದು, ಇದರಿಂದ ಮಾಡತಕ್ಕಂಥದ್ದು ನಾವು ರಾಸಾಯನಿಕ ಬೀಜೋಪಚಾರ ಅಂತೀವಿ. ಇದಾದ್ಮೇಲೆ ನಾವು ಜೈವಿಕ ಬೀಜೋಪಚಾರ ಮಾಡಬಹುದು. ಜೈವಿಕ ಬೀಜೋಪಚಾರ ಅಂದ್ರೆ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ ಅಜೋಸ್ಪರಲಮ್, ಟ್ರೈಕೋಡರ್ಮಾ, ಅಜೋಟೋಬ್ಯಾಕ್ಟರ್ ಇಂಥ ನಮಗೆ ಜೈವಿಕ ಶಿಲೀಂಧ್ರನಾಶಕ ಗೊಬ್ಬರಗಳನ್ನು ಕೊಡ್ತಾ ಇದ್ದಾರೆ ಬೀಜೋಪಚಾರ ಮಾಡೋದಕ್ಕೋಸ್ಕರ. ಜೈವಿಕ ಶಿಲೀಂಧ್ರನಾಶಕ ಬೀಜೋಪಚಾರ ಯಾವ ರೀತಿ ಮಾಡೋದಂದ್ರೆ, ಮಾಡೋದಕ್ಕಿಂತ ಮುಂಚೆ ನಾವು ಒಂದು 70 ಗ್ರಾಂನಷ್ಟು ಬೆಲ್ಲ ತಗೊಂಡು 1/2 ಲೀಟರ್ಗೆ ನೀರಿಗೆ ಪಾಕ ಬರೋ ರೀತಿಯಲ್ಲಿ ಅದನ್ನು ಅಂಟು ದ್ರಾವಣ ಬರೋ ತರ ಮಾಡಿ, ನಂತರ ನಾವು 1 ಕೆಜಿಗೆ 50 ml ಪಾಕ ಮಾಡ್ಕೊಂಡು ನಾವು ಈ ಟ್ರೈಕೋಡರ್ಮ್ ಆಗಿರ್ಬೋದು, ಅಜೋಸ್ಪಿರಲಮ್ ಈ ತರ ನಾವು ಏನು ಜೈವಿಕ ಇವು ಬರ್ತಾವ ಅದನ್ನ ನಾವು ಇದಕ್ಕೆ ಬೀಜಗಳಿಗೆ ಎಲ್ಲದಕ್ಕೂ ಹರಡುವಂತೆ ಲೇಪನ ಮಾಡಿ ನಾವು ಈ ತರ ಬೀಜೋಪಚಾರ ಮಾಡೋದ್ರಿಂದ ಇದು ಸಹ ನಮಗೆ ಸರ್ಗು ರೋಗ ಮತ್ತು ಮಣ್ಣಿನಲ್ಲಿ ದೃಷ್ಟಿ ಸಂಶ್ಲೇಷಣೆ ಕ್ರಿಯೆ ಜಾಸ್ತಿ ಆಗೋದು, ರಂಜಕ ಕರೆಸ್ತಕ್ಕಂಥದ್ದು, ಸಾರ್ವಜನಿಕವನ್ನು ಹಿಡಿದಿರ್ತಕ್ಕಂಥ ಇದನ್ನು ಹೆಚ್ಚಿಗೆ ಮಾಡಿ ನಾವು ಒಳ್ಳೆ ಲವಲೇಖಿ ಇರ್ತಕ್ಕಂಥ ಸಸಿಗಳನ್ನು ನಾವು ನೋಡಬಹುದು ಸರ್. ಈ ರೀತಿ ಮಾಡೋದ್ರಿಂದ ಜೈವಿಕ ಶಿಲೀಂಧ್ರನಾಶಕ ನಾವು ಈಗ ಬೀಜೋಪಚಾರ ಅಲ್ಲೇನೋ ಮಿಸ್ ಆಯ್ತು, ರೈತರು ಒಂದು ಸರಿ ಮಾಡಕ್ ಆಗ್ಲಿಲ್ಲ ಆ ಟೈಮಲ್ಲಿ ಮಳೆ ಬಂದು ಬಿತ್ತನೆ ಮಾಡಿಬಿಟ್ರು. ನೆಕ್ಸ್ಟ್ ಇದರಲ್ಲಿ ನಾವು ಟ್ರೈಕೋಡರ್ಮನ್ನು ನಾವು ಎರೆಹುಳು ಗೊಬ್ಬರ ಜೊತೆಗೆ 500 ಕೆಜಿಯಷ್ಟು ಮಿಕ್ಸ್ ಮಾಡಿ ಅದನ್ನ ಒಂದು ತೇವಾಂಶದಲ್ಲಿ ಒಂದು 8 ದಿನಗಳ ಕಾಲ ನೆನೆಸಿ ಅದು ಎಲ್ಲ ಜೀವಕೋಶಗಳೆಲ್ಲ ಮಲ್ಟಿಪ್ಲೈ ಆಗಿ ನಂತರ ಅದನ್ನ ನಾವು ಸಾಲುಕೂಟ ಹಾಕುವುದರಿಂದ ಸಹ ನಾವು ಬೀಜೋಪಚಾರ ಮಾಡಬಹುದು ಸರ್. ನೆಕ್ಸ್ಟ್ ಸೋಕಿಂಗ್ ಸರ್, ಅಂದ್ರೆ ನೆನೆಸುವುದರಿಂದ ಒಂದು 5 ಕೆಜಿ ಟ್ರೈಕೋಡರ್ಮನ 5 ಕೆಜಿ ಲೀಟರ್ನಲ್ಲಿ ನಾವು ನೆನೆಸಿ ಅಂದ್ರೆ ರಾಡಿ ಮಾಡಿ ನಾವು ಭತ್ತ ಆಗಿರ್ಬೋದು ಈ ರಾಗಿ ಆಗಿರ್ಬೋದು, ರಾಗಿ ನಮಗೆ ಸಕಾಲದಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಸರ್ ಅದನ್ನ ನಾವು ಸಸಿ ಮಡಿ ಹಾಕೊಂಡು ಎಲ್ಲ ಸಣ್ಣದಲ್ಲಿ ನಾವು ಹಿಂಗೆ ಟ್ರೈಕೋಡರ್ಮನ ರಾಡಿ ಮಾಡ್ಕೊಂಡು ಅದರಲ್ಲಿ ಬೇರುಗಳು ಸಹ ನೆನೆಸಿ ಒಂದು 30 ನಿಮಿಷ ನಂತರ ನಾವು ನಾಟಿ ಮಾಡೋದ್ರಿಂದ ಈ ಬೀಜೋಪಚಾರ ಮಾಡೋದ್ರಿಂದ ನಮಗೆ ಬೇರು ಕೊಳೆ ರೋಗ ಮತ್ತು ಸಾರಜನಕ ಹಿಡಿತಕ್ಕಂಥದ್ದು ಇಂತ ರೋಗಗಳನ್ನು ನಾವು ಈ ರೀತಿ ಮಾಡೋದ್ರಿಂದ ನಾವು ತಡೆಗಟ್ಟಬಹುದು ಸರ್. ಕೊರೋನಾ ವೈರಸ್ ಖತರೆ ಬಚತೆ ಹುವೆ ರಬಿ ಕಿ ಫಸಲ್ ಕಿ ಕಟಾಯಿ ಬಿಕ್ರಿ ಸರ್ಕಾರಿ ಖರೀದ್ ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಔರ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಔರ್ ಮುಂಹ ನಾ ಛುಏ ಆಪಸ್ ಮೇ 1 ಸೆ 2 ಮೀಟರ್ ಕಿ ದೂರಿ ಬನಾಯೆ ರಖೆ. ಇಸ್ ಸಮಯ ರಬಿ ಫಸಲ್ ಕಿ ಕಟಾಯಿ ಕಾ ಕಾಮ್ ಬಿ ಜಾರಿ ಹೈ. ಕೇಂದ್ರ ಸರ್ಕಾರ ಔರ್ ರಾಜ್ಯ ಸರ್ಕಾರೆ ಮಿಲ್ಕರ್ ಪ್ರಯಾಸ ಕರ್ ರಹಿ ಹೈ ಕಿ ಕಿಸಾನೋ ಕೋ ಕಮ್ ಸೆ ಕಮ್ ದಿಕ್ಕತ್ ಹೋ. ಕಟಾಯಿ ಕರ್ತೆ ಸಮಯ ಖೇತ್ ಕಿ ಏಕ್ ಪಟ್ಟಿ ಪರ್ ಏಕ್ ಏಕ್ ಶ್ರಮಿಕ್ ಹಿ ಕಾಮ್ ಕರೆ. ಫಸಲ್ ಕೋ ಛೋಟೆ ಛೋಟೆ ಢೇರೋ ಮೇ ಇಕಟ್ಟಾ ಕರೆ. ಹರ್ ಢೇರ್ ಪರ್ ಏಕ್ ಯಾ ದೋ ಶ್ರಮಿಕ್ ಹಿ ಕಾಮ್ ಕರೆ. ಹಾಥ್ ಕೆ ಔಜಾರೋ ಕೋ ದಿನ ಮೇ 3 ಬಾರ್ ಸಾಬುನ್ ಔರ್ ಪಾನಿ ಸೆ ಧೋಯೆ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದ್ಲಾ ಬದ್ಲಿ ನಾ ಕರೆ. ಖಾನೆ ಪೀನೆ ಕೆ ಅಪ್ನೆ ಬರ್ತನೋ ಕಾ ಇಸ್ತೇಮಾಲ್ ಕರೆ. ಏಕ್ ದೂಸರೆ ಕೆ ಬರ್ತನ್ ಪ್ರಯೋಗ ನಾ ಕರೆ. ಹರ್ ರೋಜ್ ಧುಲೆ ಹುವೆ ಸಾಫ್ ಕಪಡೆ ಪಹನೆ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ ಹೈ. ಥ್ರೆಶಿಂಗ್ ಕೆ ದೌರಾನ್ ಭೀ ಇನ್ ಸಭಿ ಬಾತೋ ಕಾ ಧ್ಯಾನ್ ರಖೆ. ಜಹಾ ಥ್ರೆಶಿಂಗ್ ಕಾ ಕಾಮ್ ಚಲ್ ರಹಾ ಹೋ ಉಸ್ಕೆ ಆಸ್ ಪಾಸ್ ಥೂಕೆ ನಹೀ. ಫಸಲ್ ಕೆ ದಾನೆ ಮಿಟ್ಟಿ ಯಾ ಜಮೀನ್ ಕೆ ಸಂಪರ್ಕ ಮೇ ನಾ ಆಯೆ. ಫಸಲ್ ಉತ್ಪಾದ ಕೋ ಘರ್ ಮೇ ರಖನೆ ಸೆ ಪಹಲೆ 48 ಘಂಟೆ ತಕ್ ಧೂಪ್ ಮೇ ರಖೆ. ಕಂಬೈನ್ ಹಾರ್ವೆಸ್ಟರ್ ಥ್ರೆಶರ್ ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪಹಲೆ ಸಾಫ್ ಕರ್ನಾ ಔರ್ ಸಂಕ್ರಮಣ ಮುಕ್ತ ಕರ್ನಾ ಜರೂರಿ ಹೈ. ಮಶೀನೋ ಕೆ ಇಸ್ತೇಮಾಲ್ ಸೆ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬುನ್ ಸೆ ಸಾಫ್ ಕರೆ. ವಾಹನೋ ಬೋರಿಯೋ ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭೀ ಖಾಸ್ ಧ್ಯಾನ್ ರಖೆ ಔರ್ ಸಂಕ್ರಮಣ ಮುಕ್ತ ರಖೆ. ಫಸಲ್ ಕೋ ವಾಹನೋ ಮೇ ಚಢಾನಾ ಹೋ ಬಿಕ್ರಿ ಕೇಂದ್ರ ತಕ್ ಪಹುಂಚಾನಾ ಹೋ ಬಿಕ್ರಿ ಔರ್ ಖರೀದ್ ಕೆ ದೌರಾನ್ ಔರ್ ನಯಿ ಫಸಲ್ ಕಿ ಜುತಾಯಿ ತಥಾ ಬುವಾಯಿ ಕೆ ಸಮಯ ಸಾಫ್ ಹಾಥ್ ಮಾಸ್ಕ್ ಕಾ ಇಸ್ತೇಮಾಲ್ ಔರ್ ಏಕ್ ದೂಸರೆ ಸೆ 4 ಸೆ 6 ಫುಟ್ ಕಿ ದೂರಿ ಜರೂರಿ ಹೈ. ಖರೀದ್ ಕೇಂದ್ರ ಪರ್ ಆನೆ ಸೆ ಪಹಲೆ ಶ್ರಮಿಕೋ ಕಿ ಜಾಂಚ್. ಖರೀದ್ ಕೇಂದ್ರ ಪರ್ ಭೀಡ್ ನಾ ಹೋ ಇಸ್ಲಿಯೆ ಪಂಜೀಕೃತ ಕಿಸಾನೋ ಕೋ ವಾಹನೋ ಕೆ ಅನುಮತಿ ಪತ್ರ ಕೆ ಸಾಥ್ ಎಸ್ಎಂಎಸ್ ಕೆ ಜರಿಯೆ ನಿಶ್ಚಿತ ಸಮಯ ಪರ್ ಬಾರಿ ಬಾರಿ ಸೆ ಬುಲಾಯಾ ಜಾಯೆ. ಗೋದಾಮೋ ಪರ್ ಖರೀದಿ ಹುಯಿ ಫಸಲ್ ಕೋ ಲೇನೆ ಮೇ ಶೀಘ್ರತಾ ಕರೆ ತಾಕಿ ಶ್ರಮಿಕೋ ಕೋ ರುಕ್ನಾ ನಾ ಪಡೆ. ಕೊರೋನಾ ಕೆ ಖತರೆ ಸೆ ಬಚಾವ್ ಔರ್ ಅಧಿಕ ಜಾನ್ಕಾರಿ ಕೆ ಲಿಯೆ ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಕರೆ. देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। इसलिए किसान स्वस्थ रहे तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। कृषि एवं किसान कल्याण मंत्रालय, भारत सरकार द्वारा जनहित में जारी। ರಾಸಾಯನಿಕಗಳನ್ನು ಬಳಸಿ ಬೀಜೋಪಚಾರ ಮಾಡೋದು ಬಹಳ ಪ್ರಧಾನವಾಗಿ ನಮ್ಮ ರೈತರು ಅನುಸರಿಸ್ತಾರೆ. ಏನೆಲ್ಲ ರಾಸಾಯನಿಕಗಳನ್ನು ಬಳಕೆ ಮಾಡಬಹುದು, ಇದರ ಉಪಚಾರ ಹೇಗೆ, ಯಾವ ರೀತಿ ಮಾಡಬೇಕಾಗುತ್ತೆ ವಿವರವಾಗಿ ಹೇಳಿ ಸರ್. ಇತ್ತೀಚಿನ ದಿನಗಳಲ್ಲಿ ರೈತರು ಈಗ ಬಿತ್ತನೆ ಕಾರ್ಯ ಪ್ರಾರಂಭ ಮಾಡಿದ್ದಾರೆ ಸರ್. ಹಾಸನ ಜಿಲ್ಲೆಯಾದ್ಯಂತ ಆಲೂಗಡ್ಡೆ ಬೆಳೆಗೆ ಪ್ರಮುಖವಾಗಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಸೀಡ್ಸ್ ಎಲ್ಲ ತಗೊಂಬಂದು ಮನೆಯಲ್ಲೆಲ್ಲ ಈ ಕೋಲ್ಡ್ ಸ್ಟೋರೇಜ್ ಇಂದ ಬರ್ತಕ್ಕಂಥ ಸೀಡ್ಸ್ನ ನಾವು ಒಂದು 8-10 ದಿನ ಕೋಣೆಯಲ್ಲಿ ಹರಡಿ ಅದು ಪೂರ್ತಿ ಹರಡಿ ಅದು ಕಣಗಳು ದಪ್ಪವಾಗಿ ಕಣಗಳು ಬಂದ ಮೇಲೆ ಅದನ್ನ ಒಂದು 2-3 ಗಣ ನೋಡಿ 40-50 ಗ್ರಾಮ್ ಅಷ್ಟಿರೋದನ್ನ ಎರಡು ಭಾಗ ಮಾಡಿ ಅಲ್ಲಿ ನೆರಳಿಗೆ ನೆನಾಕ್ಬೇಕು ಸರ್. ಅದಾದ ನಂತರ ನಾವು ಬಿತ್ತನೆಗೆ ನಾವು ಇನ್ನೇನು ಮಳೆ ಬಂದು ಇನ್ನು ಬಿತ್ತನೆ ಮಾಡ್ತೀವಿ ಅಂದ್ರೆ ನಾವು ಅದನ್ನ ಎಲ್ಲಾ ಬೀಜಗಳನ್ನು ನಾವು ಮ್ಯಾಂಕ ಜಬ್ಬು 4 ಗ್ರಾಮ್ ನಂಗೆ ಇಲ್ದ್ರೆ 10 ಲೀಟರ್ಗೆ 40 ಗ್ರಾಮ್ ನಂಗೆ ನಾವು ಅದನ್ನ ನೆನೆಹಾಕಿ ಚೆನ್ನಾಗಿ ಕಲಸಿ ಅದರಲ್ಲಿ ನಾವು ಈ ಈರುಳ್ಳಿ ಚೀಲ ತರ ಚೀಲ ತಗೊಂಡು ಅದರಲ್ಲಿ 10 ನಿಮಿಷ ಕಾಲ ನೆನೆಹಾಕಿ ಹಿಂಗೆ ಯಾಕಂದ್ರೆ ಅದರಲ್ಲಿ ಈರುಳ್ಳಿ ಚೀಲ ಆದ್ರೆ ನೀರೆಲ್ಲ ಬಸದೋಗುತ್ತೆ ಸರ್. ಅದನ್ನ ಹಾಕಿ ನೆರಳಲ್ಲಿ ತಿರುಗ ನೆನೆಹಾಕಿ ಒಂದಿನ ಇಲ್ದ್ರೆ ಒಂದು 4-5 ದಿನ ಬಿಟ್ಟು ಬಿತ್ತಿದ್ರು ಏನಾಗಲ್ಲ ಸರ್. ಅದೆಲ್ಲ ಮ್ಯಾಂಕ ಜಬ್ಬು ಎಲ್ಲ ಪುಡಿ ಎಲ್ಲ ಆ ಸೀಡ್ಸ್ ಮೇಲೆ ಏನು ರೋಗಾಣು ಬರದಕ್ಕಂತ ರೀತಿಯಲ್ಲಿ ಮೇಲೆ ಕೋಟ್ ಆಗುತ್ತೆ. ಈಗ ಮಾಡೋದ್ರಿಂದ ನಮಗೆ 30-35 ದಿನ ಯಾವುದೇ ರೋಗ ಬರದಂಗೆ ನಾವು ಈ ಬೀಜೋಪಚಾರದಿಂದ ನಾವು ತಡೆಗಟ್ಟಬಹುದು ಸರ್. ಈ ಬೀಜೋಪಚಾರ ಯಾವ್ದಾದ್ರು ಕೀಟನಾಶಕ ಬಳಕೆ ಮಾಡಬೇಕಾಗತ್ತ? ಇಲ್ಲ ಸರ್, ಅದು ಬ್ಲೈಟ್ ಆಗಿರೋದ್ರಿಂದ ವೈರಸ್ ಇಂದ ಬರ್ತಕ್ಕಂಥ ಆಗಿರೋದ್ರಿಂದ ನಾವು ಫಂಜಿಸೈಡೇ ಬೆಳೆಸ್ತೇವೆ ಸರ್. ಮ್ಯಾಂಕೋ ಜಬ್ ಎಕ್ಸ್ಪೆಷಲಿ ಇದು ಪೊಟಾಟೊ, ಇದಕ್ಕೆ ಈ ಪೊಟಾಟೊ ಹಿಂಗ್ ಬೆಳೆಯೋದ್ರಿಂದ ನಾವು ಯಾಕಂದ್ರೆ ಅದರಲ್ಲಿ ರೋಗ ಜಾಸ್ತಿ ಬರುತ್ತೆ ಸರ್. ಬ್ಲೈಟ್ ನಾವು ಏನೇ ಕಂಟ್ರೋಲ್ ಮಾಡಿದ್ರು ರೋಗ ನಾವು ಬೀಜೋಪಚಾರ ಮಾಡಬೇಕಾದ್ರೆ ಒಂದು 30-40 ದಿನ ಕಾಪಾಡಬಹುದು, 90 ದಿನ ಬೆಳೆ ಆಗಿರೋದ್ರಿಂದ ಆಮೇಲೆ ನೆಕ್ಸ್ಟ್ ನಾವು ಓಡಬಹುದ ವಾತಾವರಣ ಬಂದಾಗ ಬೇರೆ ಹೊಡಿಬೇಕಾಗುತ್ತೆ ಸರ್. ಇದು ಅಕ್ರಬ್ಯಾಟು ತಿಂದ್ರೆ ಕರ್ಜೆಟ್ಟು ಡೈಕೋಫಾಲ್ ಇವು ಹೊಡೋದ್ರಿಂದ ನಾವು ಬೆಳೆಯನ್ನು ರೈತರು ದಕ್ಕಿಸ್ಕೊಬಹುದು ಸರ್. ಬೆಳೆ ಇದು ತೀವ್ರತೆ ಇರುತ್ತೆ ಇಲ್ಲಿ ಆ ಸಮಯದಲ್ಲಿ ಜುಲೈಯಲ್ಲಿ. ಆಲೂಗಡ್ಡೆ ಬೀಜೋಪಚಾರದ ಬಗ್ಗೆ ಹೇಳಿದ್ರಿ, ಮತ್ತೆ ಬೇರೆ ಬೇರೆ ಬೆಳೆಗಳಿಗೆ ಯಾವ್ಯಾವ ರಾಸಾಯನಿಕಗಳನ್ನ ಬಳಸಿ ಬೀಜೋಪಚಾರ ಮಾಡಬಹುದು ಅಂತೀರಿ? ರಾಗಿ ಬೆಳೆ ಆದ್ರೆ ಸರ್ ಬೆಂಕಿ ರೋಗ ಇದ್ ಮಾಡೋದಕ್ಕೆ ಇದ್ ಮಾಡ್ತಾರೆ ಸರ್. ರಾಗಿ ಬೆಳೆನು ಅದು ಟ್ರೈಕೋಡರ್ಮ ಮಾಡಿದ್ರು ಅದು ಕಂಟ್ರೋಲ್ ಆಗುತ್ತೆ ಸರ್. ಈ ತೊಗರಿ ಇದರಲ್ಲೂ ನಾವು ಟ್ರೈಕೋಡರ್ಮ ಈಗ ನಮ್ಮ ಫಾರ್ಮ್ ಅಲ್ಲಿ ಬಿತ್ತನೆ ಮಾಡಿದ್ವಿ ಟ್ರೈಕೋಡರ್ಮ. ಅದೇ ಸರ್ ಬೆಲ್ಲ ಪಾಕ್ ಮಾಡ್ಕೊಂಡು ಟ್ರೈಕೋಡರ್ಮ ಇದ್ ಮಾಡಿ ಅದು ತಣ್ಣಗೆ ಆದ್ಮೇಲೆ ಸೂಕ್ಷ್ಮಾಣು ಜೀವಿಗಳು ಇರುವುದರಿಂದ ನಾವು ತೊಗರಿ ಸಹ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ವಿ. ಇದರಿಂದ ನಮಗೆ ಈ ಸೊರಗು ರೋಗ ಮತ್ತು ಇವು ತಡೆಗಟ್ಟಬಹುದು ಸರ್. ದ್ವಿದಳ ಧಾನ್ಯದ ಬೆಳೆಗಳನ್ನ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ರೈಸೋಬಿಯಂ ಅನ್ನ ಬಳಕೆ ಮಾಡಬೇಕು ಅಂತ ಹೇಳ್ತಾರೆ. ಹೌದು ಸರ್. ಅಂದ್ರೆ ಏಕದಳಕ್ಕಾದ್ರೆ ಅಜೋಸ್ಪೈರಿಲಮ್, ದ್ವಿದಳಕ್ಕಾದ್ರೆ ರೈಸೋಬಿಯಂ. ಏನಕ್ಕೆ ಮತ್ತೆ ಇದನ್ನ ಬೀಜೋಪಚಾರ ಮಾಡಬೇಕು ಅಂದ್ರೆ ಯಾವ ತರ ಮಾಡಬೇಕು ಹೇಳಿ? ರೈಸೋಬಿಯಂ ನಾವು ಇದ್ ಮಾಡೋದ್ರಿಂದ ಸಾರಜನಕವನ್ನು ಬೇರುಗಳ ಮುಖಾಂತರ ಹಿಡಿದಿಟ್ಕೊಂಡು ಗಂಟು ತರ ಉತ್ಪತ್ತಿ ಮಾಡಿ ರಂಜಕ ಆಗಲಿ ಮತ್ತೊಂದು ಮಣ್ಣಿನಲ್ಲಿ ಏನು ಪೋಷಕಾಂಶಗಳು ಸಿಗ್ತವೋ ಅದನ್ನ ಹೀರ್ಕೊಂಡು ದ್ಯುಸಿ ಸಂಶ್ಲೇಷಣ ಕ್ರಿಯೆಗೂ ಸಹ ಇದು ಬಹಳ ಅನುಕೂಲ ಮಾಡುತ್ತೆ. ಈಗ ಹಿಂಗ್ ಮಾಡೋದ್ರಿಂದ ಇದು ಸೇಮ್ ಸರ್. ನಾವು ಟ್ರೈಕೋಡರ್ಮ ಹೆಂಗ್ ಮಾಡ್ತೀವೋ ಅದೆಲ್ಲ ಇವು ಸೂಕ್ಷ್ಮಾಣ ಜೀವಿಗಳಾಗಿರೋದ್ರಿಂದ ಮೊದಲಾಗಿ ನಾವು ನೆಲದಲ್ಲಿ ಏನು ಇರೋದಿಲ್ಲ ಸರ್, ನೆಲದಲ್ಲಿ ನಾವು ಏನು ಆಹಾರ ಇರೋದಿಲ್ಲ ಸೂಕ್ಷ್ಮಾಣ ಜೀವಿಗಳಿಗೆ. ಅದಕ್ಕೋಸ್ಕರ ನಾವು ಈ ಬೆಲ್ಲದ ಪಾಕ ಈ ಸಕ್ಕರೆ ಪಾಕ ಮಾಡಿ ನಾವು ಅಟ್ಲೀಸ್ಟ್ ಒಂದು 4-5 ದಿನ ಆ ಪ್ರದೇಶಕ್ಕೆ ಹೊಂದ್ಕೊಳ್ಬೇಕು. ಸೂಕ್ಷ್ಮ ಜೀವಕೋಶಗಳಾಗಿರೋದ್ರಿಂದ ಹೊಂದ್ಕೊಂಡು ಆಮೇಲೆ ನಮಗೆ ಪೋಷಕಾಂಶಗಳು ಆಗಿರ್ಬೋದು, ದ್ಯುಸಿ ಸಂಶ್ಲೇಷಣ ಕ್ರಿಯೆ, ಸಸ್ಯಗಳ ಚೈತನ್ಯಕ್ಕೆ, ಇದೆಲ್ಲದಕ್ಕೂ ಈ ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ ಸರ್. ಈಗ ಭತ್ತದಲ್ಲಿ ರಾಸಾಯನಿಕಗಳನ್ನ ಬಳಕೆ ಮಾಡಬೇಕು ಅಂದ್ರೆ ಯಾವ ಔಷಧಿ ಬಳಸಬೇಕು ಭತ್ತದ ಬೀಜೋಪಚಾರಕ್ಕೆ? ಭತ್ತದ ಬೀಜೋಪಚಾರಕ್ಕೆ ಸರ್ ಬೇವಿಸ್ಟಿನ್ ಆಗಿರ್ಬೋದು, ಥೈರಾಮ್ ಆಗಿರ್ಬೋದು, ಪರ್ ಕೆಜಿ 2 ಗ್ರಾಮ್ ಹಂಗೆ ನಾವು ಈ ರಾಸಾಯನಿಕ ಬಳಸೋದ್ರಿಂದ ನಾವು ಬೆಂಕಿ ರೋಗ ಅದರಲ್ಲೂ ಬೆಂಕಿ ರೋಗ ಇರುತ್ತೆ ಸರ್. ಹಂಗಾಗಿ ಇವನ್ನ ನಾವು ಕಾರ್ಬನ್ ಡೈಜಿನ್ ಇವು 2 ಗ್ರಾಮ್ ಪರ್ ಕೆಜಿ ಬಳಸೋದ್ರಿಂದ ನಾವು ಇಂಥ ಮುಂಬರ್ತಕ್ಕಂಥ ರೋಗಗಳನ್ನು ನಾವು ಒಂದು 30-40 ದಿನ ತಡೆಗಟ್ಟಬಹುದು ಸರ್. ಇನ್ನೊಂದು ಮಾಡೋದ್ರಿಂದ ರೈತರಿಗೆ ಬಹಳ ಕಡಿಮೆ ಖರ್ಚಿರುತ್ತೆ. ಇದು ಸುಲಭವಾಗಿ ಇದನ್ನ ಬಹಳ ಏರಿಯಾ ಜಾಸ್ತಿ ಆದ್ಮೇಲೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ, ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಆದ್ರಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ಸಣ್ಣ ಇದರಲ್ಲೇ ನಾವು ಒಂದು ಎಕ್ಸ್ಪೆನ್ಸ್ ನ ಕಡಿಮೆ ಮಾಡಬಹುದು ಸರ್. ಬೀಜೋಪಚಾರ ಮಾಡೋದ್ರಿಂದ ಈ ರೀತಿ ಮಾಡೋದ್ರಿಂದ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ಖಾಸಗಿ ಸಂಸ್ಥೆಗಳಾಗ್ಬೋದು ಅಥವಾ ತಾವೇ ಹೇಳಿದ ಹಾಗೆ ರಾಜ್ಯ ಬೀಜ ನಿಗಮ, ರಾಷ್ಟ್ರೀಯ ಬೀಜ ನಿಗಮ ಇವರೆಲ್ಲ ಬಿತ್ತನೆ ಪ್ಯಾಕೆಟ್ಗಳನ್ನು ಕೊಡುವಾಗ ವಿಶೇಷವಾಗಿ ಬಿತ್ತನೆ ಬೀಜದ ಜೊತೆ ಏನು ಉಪಚರಿಸಬೇಕಲ್ಲ ಅದರದ್ದು ಒಂದು ಪ್ಯಾಕೆಟ್ ಇಟ್ಟಿರ್ತಾರೆ. ವಿಶೇಷವಾಗಿ ಭತ್ತದಲ್ಲಂತೂ ಇಟ್ಟೇ ಇರ್ತಾರೆ. ಯಾಕೆಂದ್ರೆ ಒಂದು ವೇಳೆ ಇದು ಬಿತ್ತನೆಗೆ ಹೋಗ್ಲಿಲ್ಲ ಅಂದ್ರೆ ಆಹಾರವಾಗಿ ಬಳಕೆ ಆಗ್ಲಿ ಅನ್ನೋ ಉದ್ದೇಶನೂ ಇರುತ್ತೆ. ಒಂದ್ಸರಿ ಉಪಚರಿಸಿದ್ರೆ ಅದನ್ನ ಆಹಾರವಾಗಿ ಬಳಕೆ ಮಾಡಕ್ ಆಗಲ್ವಲ್ಲ. ಆದ್ರೆ ಬಹಳಷ್ಟು ಜನ ರೈತರು ಅದನ್ನ ನೋಡಕ್ಕೆ ಹೋಗಲ್ಲ, ಏನೋ ಪ್ಯಾಕೆಟ್ ಇದೆ ಅಂತ ಹೇಳಿ ಪಕ್ಕಕ್ಕೆ ಇಟ್ಬಿಟ್ಟು ಬಿತ್ತನೆ ಮಾಡ್ಬಿಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್, ಅವರು ಕೊಟ್ಟಿರುವಂತಹ ಏನು ಶಿಲೀಂಧ್ರ ನಾಶಕ ಇದೆ ಅಥವಾ ಏನಿದೆ ಔಷಧಿ ಅದನ್ನ ರೈತರು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಂಗೆ ಈ ಆಲೂಗಡ್ಡೆಯಲ್ಲಿ ಆಲ್ಮೋಸ್ಟ್ ಮೊದಲೆಲ್ಲ ಬೀಜೋಪಚಾರ ಮಾಡ್ತಿದ್ದಿಲ್ಲ ಸರ್. ಇತ್ತೀಚಿನ ದಿನಗಳಲ್ಲಿ ಈ ಅವೇರ್ನೆಸ್ ಎಲ್ಲ ಕೃಷಿ ಕಾಲೇಜಿಂದ ರಾವೆ ಪ್ರೋಗ್ರಾಮ್ಸ್ ಎಲ್ಲ ಮಾಡಿ ಅದನ್ನ ನಾವು ಆಲ್ಮೋಸ್ಟ್ ಎಲ್ಲಾ ರೈತರಿಗೂ ಮನದಟ್ಟು ಮಾಡಿದೀವಿ ಸರ್. ಈಗ ಆಲೂಗಡ್ಡೆಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಬೀಜೋಪಚಾರ ಮಾಡಿನೇ ಬಿತ್ತನೆ ಮಾಡ್ತಾರೆ ಸರ್. ಹ್ಯಾಂಕ ಜಬ್ಬು ಆಗಿರ್ಬೋದು ಶಿಲೀಂಧ್ರನಾಶಕ ಉಪಯೋಗ ಮಾಡೇ ಬಿತ್ತನೆ ಮಾಡ್ತಾರೆ. ಭತ್ತದಲ್ಲಿ ರೈತರು ಇದನ್ನು ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಕೇಳ್ಕೊಂತೇನೆ ರೈತರಲ್ಲಿ. ಅಂದ್ರೆ ಅವ್ರು ಕೊಡುವಂತಹ ಔಷಧಿಯನ್ನ ಬೀಜೋಪಚಾರಕ್ಕೆ ಬಳಸಿದ್ರೆ ಒಳ್ಳೇದು ಅಂತ. ಒಳ್ಳೇದು ಹೌದು ಸರ್ ಅಲ್ವಾ? ಹೌದು ಸರ್. ಇದು ಪ್ರೋಗ್ರೆಸಿವ್ ಫಾರ್ಮರ್ಸ್ ಎಲ್ಲ ಏನು ಇದಾರೆ ಸರ್, ಪ್ರೋಗ್ರೆಸಿವ್ ಫಾರ್ಮರ್ಸ್ ಅವರೆಲ್ಲ ಇದನ್ನ ಏನೇನು ಇರುತ್ತೋ ಅವನ್ನೆಲ್ಲ ನಮ್ ಕೆವಿಕೆಯಿಂದ ಆಗಿರ್ಬೋದು ಕೃಷಿ ಕಾಲೇಜು ಕೆಲವರು ತಜ್ಞರಿಂದ ಮಾಹಿತಿ ತಗೊಂಡು ಇವನ್ನೆಲ್ಲ ಬೀಜೋಪಚಾರ ಮಾಡ್ತಾರೆ ಸರ್. ಕೆಲವೇ ರೈತರಷ್ಟೇ ಇದನ್ನ ಇದು ಮಾಡ್ತಾರೆ ಸರ್. ಈಗ ಕೆಲವೊಂದು ಬಾರಿ ರಾಸಾಯನಿಕಗಳನ್ನು ಬಳಕೆ ಮಾಡಬೇಕಾಗತ್ತೆ, ಹಾಗೆ ಜೀವಾಣುಗಳನ್ನು ಕೂಡ ಬಳಕೆ ಮಾಡಬೇಕಾಗತ್ತೆ. ಹೌದು ಸರ್. ಈಗ ಎರಡನ್ನೂ ಮಾಡಬೇಕಾದ್ರೆ ಬೀಜಕ್ಕೆ ಯಾವ್ದು ಮೊದಲು ಮಾಡಬೇಕು, ಯಾವ್ದು ನಂತರ ಮಾಡಬೇಕು, ಹೇಗೆ ಅದು? ಅದು ಒಂದೇ ನಾನು ಹೇಳಿದ್ನಲ್ಲ ಸರ್, ರೈತರಿಗೆ ಎರಡು ಒಂದೇ ಸರಿ ಹೇಳಿದಾಗ ಗೊಂದಲಾಗುತ್ತೆ. ಫಸ್ಟ್ ಮೊದಲನೇದಾಗಿ ನಾವು ರಾಸಾಯನಿಕ ಮಾಡಬೇಕಾಗುತ್ತೆ ಸರ್. ಯಾಕಂದ್ರೆ ನೆಕ್ಸ್ಟ್ ಸೂಕ್ಷ್ಮ ಜೀವಿಗಳು ಜೈವಿಕ ಇರೋದ್ರಿಂದ ರಾಸಾಯನಿಕ ಮೊದಲು ಮಾಡಿ ಅದಾದ ನಾವು ಒಂದು 6 ಗಂಟೆ ಬಿಟ್ಟು ಇದನ್ನು ಮಾಡಿದ್ರೆ ಒಳ್ಳೇದು ಸರ್. ಒಂದ್ 2-3 ಗಂಟೆ ಬಿಟ್ಟಾಗ್ಲಿ ಇದನ್ನ ಜೈವಿಕ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀನಿ ಸರ್ ರೈತರಿಗೆ. ಅಂದ್ರೆ ಮೊದಲನೇದಾಗಿ ರಾಸಾಯನಿಕ ಬೀಜಗಳನ್ನು ಉಪಚರಿಸಬೇಕು. ಆಮೇಲೆ ನಾವು ಜೈವಿಕ ಸೂಕ್ಷ್ಮ ಜೀವಿಗಳಿಂದ ನಾವು ಮಾಡಿದ್ರೆ ಅದೇ 4 ಗ್ರಾಮ್ ಅಂತ ಪರ್ ಕೆಜಿ ಅಂತ ಹೇಳಿದ್ರೆ ಸರ್, 4 ಅಂದ್ರೆ ಒಂದು 8 ಹಾಕಿದ್ರು ಏನು ತಪ್ಪಾಗಲ್ಲ. ಯಾಕಂದ್ರೆ ಸೂಕ್ಷ್ಮ ಜೀವಿಗಳು ನಾವು ನೆಲಕ್ಕೆ ಹಾಕೋದ್ರಿಂದ ಅದ್ರಾಗ ಎಷ್ಟು ಸರ್ವೈವ್ ಆಗ್ತಾವ ಅದರಲ್ಲಿ ಎಷ್ಟು ಉಳ್ಕಂತಾವ ಭೂಮಿಯಲ್ಲಿ ಅದು ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೆ ಸ್ವಲ್ಪ ಸೂಕ್ಷ್ಮ ಜೀವಿಗಳು 4 ಗ್ರಾಮ್ ಅಂತ ನಾವು ಶಿಫಾರಸು ಮಾಡ್ತೀವಿ. ಅದನ್ನು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನು ತೊಂದರೆ ಏನಾಗೋದಿಲ್ಲ ಸರ್. ವಿಶೇಷವಾಗಿ ರಾಗಿ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ರಾಗಿ ಮಳೆ ಆಶ್ರಿತ ಬೆಳೆ ನೋಡಿ, ಅದರಲ್ಲಿ ಬರ ನಿರೋಧಕ ಶಕ್ತಿಯನ್ನ ತುಂಬೋದಕ್ಕೆ ಸುಣ್ಣದ ತಿಳಿ ನೀರಿನಲ್ಲಿ ಉಪಚರಿಸಿ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಯಾವ ರೀತಿ ಮಾಡಬೇಕಾಗತ್ತೆ, ಅದರಿಂದ ಏನ್ ಅನುಕೂಲ, ಬರ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದು ಹೇಗೆ, ಅದ್ರ ಬಗ್ಗೆ ಹೇಳಿ ಸರ್. ರಾಗಿ ನಾವು ಅದೇ ಸಸಿ ಮಡಿ ಮಾಡಿದಾಗ ನಮಗೆ ಲೈಮ್ ಇದ್ರಲ್ಲಾಗ್ಲಿ ಸುಣ್ಣ ಸುಣ್ಣದ ನೀರು ಇದ್ರೆ ನಾವು ಹೇಳಿದ್ರಲ್ಲ ಸರ್ ಟ್ರೈಕೋಡರ್ಮಾ, ಅದನ್ನಾಗ್ಲಿ ನೀರಿಗೆ ಹಾಕಿ 5 ಲೀಟರ್ ನೀರಿಗೆ 1 ಕೆಜಿ ಅಷ್ಟು ಹಾಕಿ ರಾಡ ಮಾಡ್ಕೊಂಡು ಅದನ್ನ ನಾವು ಒಂದು 35-40 ದಿನಗಳ ಸಸಿಯನ್ನು ನಾವು ಒಂದು 1/2 ಗಂಟೆ ನೀರಲ್ಲಿ ನೆನೆಸಿ ನಂತರ ನಾವು ಸಸಿ ನೆಡುವುದರಿಂದ ನಮಗೆ ಬಹಳ ಈ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಸರ್. ಬರ ತಡ್ಕಂತತೆ, ಡಿಸೀಸ್ ಸಂಶ್ಲೇಷಣ ಕ್ರಿಯೆ ಜಾಸ್ತಿ ಆಗುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಜಾಸ್ತಿ ತಾಗುತ್ತದೆ. ಈ ರೀತಿ ಎಲ್ಲಾ ರೀತಿ ಆಗೋದ್ರಿಂದ ಒಳ್ಳೆ ಇಳುವರಿನೂ ಸಹ ಬರುತ್ತೆ ಸರ್. ಮುಂಗಾರಿನಲ್ಲಿ ಕೃಷಿ ಇಲಾಖೆಯವರು ಮುಂಗಾರು ಕೃಷಿ ಆಂದೋಲನ ಅಂತ ಮಾಡಿ ಎಲ್ಲಾ ಕಡೆ ಬೀಜೋಪಚಾರದ ಪ್ರಾತ್ಯಕ್ಷಿಕೆಗಳನ್ನ ನಡೆಸ್ತಾರೆ. ಹೌದು ಸರ್. ಅಂದ್ರೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಬೀಜವನ್ನು ಉಪಚರಿಸಬೇಕು ಅಂತ ಹೇಳಿ, ಅದರ ಬಗ್ಗೆ ತಮಗೆ ಮಾಹಿತಿ ಇದ್ರೆ ಅಥವಾ ಯಾವ ತರಹ ರೈತರು ಇಲಾಖೆಯ ನೆರವನ್ನ ಪಡ್ಕೋಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು. ಪ್ರತಿಯೊಂದು ಹೋಬಳಿಯಲ್ಲೂ ಸಹ ಕೃಷಿ ಇಲಾಖೆಯಿಂದ ಹೋಬಳಿ ವೈಸ್ ಸರ್ ಕೃಷಿ ಅಭಿಯಾನ ಪ್ರೋಗ್ರಾಮ್ ಅಂತ ರೈತರಿಗೆ ಬಹಳ ಮುಖ್ಯವಾಗಿ ಬಿತ್ತನೆ ಬೀಜ ಬಹಳ ಮುಖ್ಯ ಪಾತ್ರ ವಹಿಸುತ್ತಂತ ಅವರಿಗೆ ಮನದಟ್ಟು ಮಾಡೋಕ್ಕೋಸ್ಕರ ಕೃಷಿ ಅಭಿಯಾನ ಪ್ರೋಗ್ರಾಮ್ ಪ್ರತಿ ಮುಂಗಾರು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಪ್ರತಿ ಹೋಬಳಿ ವೈದು ಎಲ್ಲಾ ಹಳ್ಳಿಗಳಿಗೂ ಆ ಹೋಬಳಿಗೆ ಏನು ಹಳ್ಳಿ ಬರುತ್ತೋ ಎಲ್ಲಾ ರೈತರನ್ನ ಕರೆದು ಆತ್ಮ ಅಡಿಯಿಂದ ಏನು ವರ್ಕರ್ಸ್ ಇರ್ತಾರೋ ಅಲ್ಲಿ ಕೆಲಸ ಮಾಡ್ತಾರೆ ಸರ್, ಅವರಿಂದ ಕರೆದು ನಮಗೆ ಕೃಷಿ ಅಭಿಯಾನದಲ್ಲಿ ಬೀಜೋಪಚಾರದ ಬಗ್ಗೆ ಬಹಳ ವಿಶೇಷವಾದ ಪ್ರೋಗ್ರಾಮ್ ಕೊಡ್ತಾರೆ ಸರ್ ಕೃಷಿ ಇಲಾಖೆಯಲ್ಲಿ. ತಾವು ಅದರಲ್ಲಿ ಭಾಗವಹಿಸ್ತಾ ಇರ್ತೀರಾ? ಹೌದು ಸರ್, ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲಿ ಹೋಗಿ ಭಾಗವಹಿಸ್ತೀವಿ ಸರ್. ಬೀಜೋಪಚಾರದ ಬಗ್ಗೆ ಹೇಳಿ ರೈತರಿಗೆ ಮಾಹಿತಿ ನೀಡಿ ಒಳ್ಳೆ ಅನುಕೂಲ ಪಡ್ಕೊಳ್ರಿ ಅಂತೇಳಿ ನಾವು ಮಾಹಿತಿ ಒದಗಿಸ್ಬರ್ತೀವಿ ಸರ್. ಸಾಮಾನ್ಯವಾಗಿ ಬೀಜವನ್ನು ಉಪಚರಿಸುವಾಗ ಒಂದು ಪಾಲಿಥಿನ್ ಹಾಳೆನ ನೆಲದಲ್ಲಿ ಹಾಕಿ ಬೀಜ ಅದ್ರ ಮೇಲೆ ಹರಡಿ ಅದಕ್ಕೆ ಬೇಕಾದಂತಹ ಪುಡಿ ಎಲ್ಲದನ್ನು ಹಾಕಿ ಆಮೇಲೆ ಕೈಗೆ ಏನಾದ್ರೂ ಒಂದು ಪ್ಲಾಸ್ಟಿಕ್ ಗ್ಲೌಸ್ ಏನೋ ಹಾಕಿ ಗ್ಲೌಸ್ ಕೊಡ್ತಾರೆ. ನಮಗೆ ಏನೋ ಕ್ರಿಮಿನಾಶಕ ಎಲ್ಲಿ ಅಂಗಡಿಗಳಿಗೆ ಏನ್ ತಗಂತೀವೋ ಅದರಲ್ಲಿ ಗ್ಲೌಸ್ ಇತ್ತು, ಆ ಪ್ಯಾಕೆಟ್ ಅಲ್ಲೇ ಬಂದ್ಬಿಡುತ್ತೆ ಸರ್. ಗ್ಲೌಸ್ ಗಳು ಬರ್ತವೆ ಅಲ್ವಾ? ಅದ್ರ ವಿಧಾನ ಸ್ವಲ್ಪ ಹೇಳ್ಬೋದ ಸರ್, ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ? ಯಾಕೆಂದ್ರೆ ಬೀಜಕ್ಕೆ ಸಂಪೂರ್ಣವಾಗಿ ಆ ಔಷಧ ಲೇಪನ ಆಗ್ಬೇಕು, ಇಲ್ಲಾಂದ್ರೆ ಅವ್ರು ಉಪಚರಿಸಿದ್ರು ಏನು ಅನುಕೂಲ ಆಗಲ್ಲ. ಸಮವಾಗಿ ಎಲ್ಲಾ ಬೀಜಗಳಿಗೂ, ಯಾಕೆಂದ್ರೆ ನೀವು 1 ಕೆಜಿಗೆ 4 ಗ್ರಾಂ ಅಷ್ಟೇ ಹೇಳ್ತೀರಾ, 2-4 ಗ್ರಾಂ. ಬೀಜ ದೊಡ್ಡದಿರುತ್ತೆ, ಔಷಧಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ, ಹೇಗ್ ಮಾಡಬಹುದು ಅಂತ? ರೈತರು ಏನ್ ಮಾಡ್ಬೇಕಂದ್ರೆ ಗ್ಲೌಸ್ ಹಾಕೊಂಡು ನೀರನ್ನು ಬೀಜದ ಮೇಲೆ ಚಿಮುಕ್ಸಿ, ನೀರನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಚಿಮುಕ್ಸಿ ಲೈಟ್ ಆಗಿ ಹಾಕಿ ಅದು ಗ್ಲೌಸ್ ಹಾಕೊಂಡು ಎಲ್ಲಾ ಕಡೆ ಸಮತಟ್ಟವಾಗಿ ನಾವು ಇದನ್ನ ಪಾಲಿಥಿನ್ ಕೆಳಗೆ ಕವರ್ ಹಾಕೊಂಡು ಮಾಡೋದ್ರಿಂದ ಎಲ್ಲದಕ್ಕೂ ಸಾಕಾಗುತ್ತೆ ಸರ್. ಅದು ಎಲ್ಲದಕ್ಕೆ ಏನಂದ್ರೆ ನೀಟಾಗಿ ಕಲಸ್ಬೇಕು ಸರ್, ಆ ಕಡೆ ಈ ಕಡೆ ನೀಟಾಗಿ ಕೈಯಲ್ಲಿ ಕಲಕಿದ್ರೆ ಅದು ಎಲ್ಲಾ ಪ್ರಮಾಣದಲ್ಲೂ ಆಗುತ್ತೆ. ಅದು ಮುಂಚೆ ಒಂದು ಡ್ರಮ್ ಬರೋದು ನೋಡಿ, ಸೀಡ್ ಡ್ರಮ್. ಸೀಡ್ ಡ್ರಮ್ ಬರೋದು, ಅದ್ರೊಳಗಡೆ ಔಷಧಿ ಬೀಜ ಎರಡು ಹಾಕಿ ಡ್ರಮ್ ತಿರುಗಿಸಿದ್ರೆ ಡ್ರಮ್ ಈಗ ಉಪಯೋಗಿಸಿದ್ರು. ನಾವು ಏನು ಬೀಜಗಳ ಪ್ರಮಾಣ ಜಾಸ್ತಿ ಇರುತ್ತೋ ಈ ಭತ್ತ ಆಗಿರ್ಬೋದು ಅಂತದ್ರಲ್ಲಿ ಜಾಸ್ತಿ ಬಿತ್ತನೆ ಬೀಜ ಪ್ರಮಾಣ ಅಲ್ಲಿ ಎಲ್ಲಿ ಉಪಯೋಗಿಸ್ತೀವಿ ಎಕರೆವಾರು, ಅದರಲ್ಲಿ ಈಗ ಸೀಡ್ ಡ್ರಮ್ ನಾವು ಇಲಾಖೆ ಈಗ ಕೃಷಿ ಅಭಿಯಾನ ಪ್ರೋಗ್ರಾಮ್ಗಳಲ್ಲಿ ಇಲಾಖೆಯಲ್ಲೇ ಅದನ್ನೇ ಉಪಯೋಗಿಸ್ತೀವಿ ಸರ್. ತಂದು ರೈತರಿಗೆ ತೋರಿಸಿ ಅದು ಸಬ್ಸಿಡಿಯಲ್ಲೂ ರೈತರಿಗೆ ಕೊಡ್ತಾರೆ ಸರ್ ಇಲಾಖೆಯಿಂದ. ಅಂದ್ರೆ ಬಿತ್ತನೆ ಬೀಜದ ಪ್ರಮಾಣ ಜಾಸ್ತಿ ನಾವು ಬಿತ್ತನೆ ಡ್ರಮ್ ಯೂಸ್ ಮಾಡ್ಕೊಂಡೆ ನಾವು ಸೀಡ್ ಟ್ರೀಟ್ಮೆಂಟ್ ಮಾಡ್ರಿ ಅಂತ ಹೇಳ್ತೀವಿ ಸರ್. ಅಲ್ವಾ? ಹೌದು. ಏನ್ ಸಣ್ಣ ಉಪಕರಣ ಅದು, ಸಣ್ಣ ಸಬ್ಸಿಡಿನಲ್ಲೂ ಸಿಗುತ್ತೆ ಅಂದ್ರೆ ಅದು ಕಡಿಮೆ ಸಿಗುತ್ತೆ ಸರ್, ಕಡಿಮೆ ಇದರಲ್ಲಿ ಸಿಗುತ್ತೆ. ಅಥವಾ ಮನೇಲೆ ಮಾಡ್ಕೋಬಹುದ ಅಂತ ಡ್ರಮ್ ನ? ಮನೆಯಲ್ಲಿ ಇಲ್ಲ ಸರ್, ಏನೇ ಮಾಡಿಸ್ಬೇಕಾಗತ್ತೆ ಸರ್ ಅದು ಡ್ರಮ್. ಅಲ್ಲ, ಒಂದು ವೇಳೆ ಒಂದ್ 4-5 ಕೆಜಿ ಬಿತ್ತನೆ ಅದೇ ಸರ್, ಬಿತ್ತನೆ ಎಕರೆವಾರು ಬಿತ್ತನೆ ಬೀಜ ಜಾಸ್ತಿ ಇದ್ರೆ ಮಾತ್ರ ಅದು ನಮ್ಗೆ ಇದಾಗುತ್ತೆ. ಇನ್ನು ಬೇರೆ ಆಲೂಗಡ್ಡೆಗೆಲ್ಲ ನಾವು ಡ್ರಮ್ ಅಲ್ಲಿ ಮ್ಯಾಂಗೋ ಜಂಪ್ ನೆನೆಸಿ ಆ ಈರುಳ್ಳಿ ಚೀಲದಲ್ಲಿ ಅದ್ದಿ ನೆನೆಹಾಕಿದ್ರೆ ಅದು ಸಾಕಾಗುತ್ತೆ ಸರ್. ಅದರಲ್ಲಿ ಈ ಎಣ್ಣೆಕಾಳು ಬೆಳೆಗಳನ್ನು ಕೂಡ ಬಿತ್ತನೆ ಮಾಡ್ತೀವಿ. ಹೌದು ಸರ್. ಈಗ ನೆಲಗಡಲೆ ಆಗಿರ್ಬಹುದು, ಸೂರ್ಯಕಾಂತಿ ಆಗಿರ್ಬಹುದು, ಎಳ್ಳಾಗಿರ್ಬಹುದು, ಈ ತರಹ ಎಣ್ಣೆಕಾಳು ಬೆಳೆಗೂ ಇದೇ ತರಹ ಬೀಜೋಪಚಾರನ ಅಥವಾ ಅಲ್ಲೇನಾದ್ರೂ ಸ್ವಲ್ಪ ಎಣ್ಣೆ ಕಾಳುಗಳಿಗೆ ನಾವು ಪ್ರಮುಖವಾಗಿ ನಾವು ಇದೇ ಸೀಡ್ ಟ್ರೀಟ್ಮೆಂಟ್ ಅದು ಟ್ರೈಕೋಡರ್ಮ ಉಪಯೋಗ ಮಾಡ್ಕೊಂತೀವಿ ಸರ್. ಟ್ರೈಕೋಡರ್ಮ ಸೂಕ್ಷ್ಮಾಣು ಜೀವಿ ಆಗಿರೋದ್ರಿಂದ ನಮಗೆ ಅದು ಇದು ಮಾಡೋದ್ರಿಂದ ಬಹಳ ಉಪಯೋಗವಾಗುತ್ತೆ. ಟ್ರೈಕೋಡರ್ಮ ಅಂದ್ರೆ ನಮಗೆ ಬೆಲ್ಲ ಪ್ಯಾಕ್ ಮಾಡಿ ನಾವು ಇದು ಮಾಡೋದ್ರಿಂದ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಭೂಮಿಯಲ್ಲಿ ಜಾಸ್ತಿ ಆಗಿ ನಮಗೆ ದೂಷಿತ ಸಂಶ್ಲೇಷಣ ಕ್ರಿಯೆ ಆಗಿರ್ಬೋದು, ಸೊರಗು ರೋಗ ಆಗಿರ್ಬೋದು, ರಂಜಕ ಕರಗಿಸುವಂತ ಪೋಷಕಾಂಶಗಳನ್ನು ಇದು ಮಾಡಿ ನಮಗೆ ಬಿತ್ತನೆ ಇದು ಗಿಡಗಳಿಗೆ ಒಳ್ಳೆ ಉಪಯೋಗ ಮಾಡಿಕೊಡ. ರಂಜಕ ಕರಗಿಸುವಂತ ಸೂಕ್ಷ್ಮ ಜೀವಿನೇ ಬರುತ್ತಲ್ವಾ, PSB ಅಂತಾರಲ್ಲ, ಅಂದ್ರೆ ಟ್ರೈಕೋಡರ್ಮ ಜೊತೆ ಅದನ್ನು ಬಳಕೆ ಮಾಡಬಹುದು ಅಲ್ವೇ? ಮಾಡಬಹುದು ಸರ್, ಎಲ್ಲ ಮಾಡಬಹುದು. ಅಂದ್ರೆ ಜೀವಾಣುಗಳು ಈಗ ಸಾಕಷ್ಟು ಸಿಗ್ತಾವೆ ಮಾರ್ಕೆಟ್ನಲ್ಲಿ. ತಾವೇ ಹೇಳಿದಾಗೆ ಟ್ರೈಕೋಡರ್ಮ ಸಿಗುತ್ತೆ, ಬ್ಯಾಸಿಲಸ್ ಜೀವಿಗಳು, ಉಪಯುಕ್ತ ಬ್ಯಾಕ್ಟೀರಿಯಾಗಳು ಸಿಗ್ತವೆ, ಹಾಗೆ PSB ಅಂತ ಫಾಸ್ಫರಸ್ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾಗಳು ಸಿಗ್ತವೆ. ಕೃಷಿ ಇಲಾಖೆಯಲ್ಲೇ ಕೊಡ್ತಾರೆ ಸರ್ ಸಬ್ಸಿಡಿ ದರದಲ್ಲಿ. ನಿಜ. ಈಗ ಆ ತರಹ ಜೀವಾಣುಗಳ 4-5 ಜೀವಾಣುಗಳನ್ನ ಬೀಜಕ್ಕೆ ಉಪಚರಿಸಬೇಕು ಅಂದಾಗ ಎಲ್ಲ ಒಟ್ಟಿಗೆ ಬೆರೆಸ್ಕೊಂಡು ಮಾಡ್ಬಿಡ್ಬೋದಾ ಅಥವಾ ಒಂದಾದ್ಮೇಲೆ ಒಂದು ಉಪಚರಿಸಿದ್ರೆ ಒಳ್ಳೇದಾ? ಒಂದಾದ್ಮೇಲೆ ಒಂದಂದ್ರೆ ಸರ್ ಏಕದಳಕ್ಕೆ ಏನು ಶಿಫಾರಸು ಮಾಡಿರ್ತಾರೋ ಅದನ್ನು ಉಪಯೋಗಿಸಬೇಕು, ದ್ವಿದಳಕ್ಕೆ ಏನೋ ಮಾಡಿರ್ತಾರೋ ಅದನ್ನು ಉಪಯೋಗಿಸಿದ್ರೆ ಅನುಕೂಲ ಆಗುತ್ತೆ ಸರ್. ಅಲ್ಲ, ಈಗ ದ್ವಿದಳ ಧಾನ್ಯದ ಬೀಜ ಬಿತ್ತನೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ ನಾನು, ಈಗ ಅದಕ್ಕೆ ರೈಸೋಬಿಯಂ ಹೇಳ್ತೀರಿ, ಆಮೇಲೆ ಟ್ರೈಕೋಡರ್ಮ ಹೇಳ್ತೀರಿ, ಟ್ರೈಕೋಡರ್ಮ ಉಪಯೋಗ ಮಾಡಬಹುದು ಸರ್. ಅದೇ ಯಾವ ಅಂದ್ರೆ ಎರಡನ್ನು ಒಟ್ಟಿಗೆ ಮಾಡಬಹುದಾ ಅಥವಾ ಒಂದಾದ್ಮೇಲೆ ಒಂದ್ ಮಾಡಿದ್ರೆ ಒಳ್ಳೇದಾ ಅಂತ ಕೇಳ್ತೀವಿ. ರೈಸೋಬಿಯಂ ಮಾಡಿದ್ಮೇಲೆ ಟ್ರೈಕೋಡರ್ಮ ಮಾಡಬಹುದು ಸರ್. ಅಲ್ವಾ? ಅಂದ್ರೆ ಜೀವಾಣುಗಳನ್ನು ಕೂಡ ಬಳಕೆ ಮಾಡಿಕೊಂಡು ಬೀಜೋಪಚಾರ ಮಾಡೋದು ಒಳ್ಳೇದು ಅನ್ನೋದು ನಿಮ್ಮ ವಿಚಾರ ಅಲ್ವಾ? ಒಟ್ಟಾರೆ ಈಗ ಬೀಜೋಪಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರಾಯೋಗಿಕವಾದಂತಹ ತರಬೇತಿ ಏನಾದರೂ ಬೇಕು ಅಂತಾದ್ರೆ ಎಲ್ಲಿ ಆತ ತಗೋಬಹುದು? KVKಗಳ, ಕೃಷಿ ಸಂಶೋಧನಾ ಕೇಂದ್ರಗಳ ಅಥವಾ ವಿಶ್ವವಿದ್ಯಾನಿಲಯವ ಅಥವಾ ರೈತ ಸಂಪರ್ಕಕ್ಕೆ? ಶಿಬಿರಗಳಲ್ಲಿ ನಿರಂತರವಾಗಿ ನಡೀತಿರುತ್ತೆ ಸರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. ವಿಶೇಷವಾಗಿ ರೈತರು ಏನು ಅವರು ಆಯ್ಕೆ ಮಾಡಿರ್ತಾರೆ ಸರ್, ಅಂತವ್ರಿಗೆ ಅವರು ತರಬೇತಿ ನಿರಂತರವಾಗಿ ಕೊಡ್ತಾನೆ ಇರ್ತಾರೆ ಸರ್. ನಿಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ? ಅಲ್ಲಿ ಕೊಡ್ತೀವಿ ಸರ್. ನಾವು ಏನಾದ್ರು ರೈತರು ಮುಂದೆ ಬಂದ್ರೆ ನಾವು ಖಂಡಿತ ನಮ್ಮ ಡೀನ್ ಸಾಹೇಬರು ಅರೇಂಜ್ ಮಾಡ್ತಾರೆ ಸರ್ ಅಲ್ವಾ. ಬಿಜೆಪಿ ಸರ್ ಬಗ್ಗೆ ರೈತ ಸಂಪರ್ಕ ಕೇಂದ್ರದಲ್ಲೂ ಕೂಡ ತರಬೇತಿಯನ್ನ ಕೊಡ್ತಾರೆ? ಇದೆ ಸರ್, ಇಲಾಖೆ ಡಿಪಾರ್ಟ್ಮೆಂಟ್ ಇಂದ ಕೃಷಿ ಅಭಿಯಾನ ಅಡಿಯಲ್ಲಿ ಎಲ್ಲಾ ಹೋಬಳಿ ಇದು ಬಿಜೆಪಿ ಬಗ್ಗೆ ಮಾಹಿತಿ ರೈತರಿಗೆ ಒದಗಿಸ್ತಾರೆ ಸರ್. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅನ್ನೋದಾದ್ರೆ ಡಾಕ್ಟರ್ ಬಸವರಾಜ್ ಅವರೇ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ಬೋದಾ? ಹೇಳ್ಬೋದು ಸರ್, ಖಂಡಿತವಾಗ. 9989 2 5 9 7. ಇನ್ನೊಮ್ಮೆ 9989 2 5 9 7. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9989 2 5 9 7. ಒಳ್ಳೇದು ಡಾಕ್ಟರ್ ಬಸವರಾಜ್ ಅವರೇ, ಇದುವರೆಗೂ ಬಿತ್ತನೆ ಬೀಜದ ಆಯ್ಕೆ, ಬೀಜೋಪಚಾರ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಬಿತ್ತನೆ ಬೀಜದ ಆಯ್ಕೆ ಹಾಗೂ ಬೀಜೋಪಚಾರ ಈ ಕುರಿತು ಹಾಸನ ತಾಲೂಕಿನ ಮಡೆನೂರಿನ ಕೃಷಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಬಿ ಬಸವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ಗೋಕುಲವಾಣಿ, ಪಶುವೈದ್ಯಕೀಯ ವಿಜ್ಞಾನ ಹಾಗೂ ಪಶುಪಾಲನೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ, ಇದರಲ್ಲಿ ಕೋವಿಡ್-19 ಸಂದರ್ಭದಲ್ಲಿ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಕೆ ನಾಗಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದರು. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಬಿತ್ತರವಾಯಿತು. ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ, ಈಗ ವೇಳೆ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆ ಕೇಳುವಿರಿ.